ಸರಾಗ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ ಎಚ್ಚರಿಕೆಯಿಂದ ಓದಿ. ಅವಾ, ಬಾಟ್ಲಲ್ಲಿ ಹಾಲು ಹಾಕೊಡು. ನೋಡ ಶಕ್ಕ, ಮಗು ಹೆಂಗ್ ಗಲಾಟೆ ಮಾಡ್ತಿದೆ. ಬಾಟ್ಲಿ ಹಾಲು ಯಾಕೆ? ಮಗುಗೆ 6 ತಿಂಗಳು ತುಂಬೋ ತನಕ ನೀನೆ ಎದೆ ಹಾಲು ಕುಡ್ಸು, ಇಲ್ಲ ಅಂದ್ರೆ ಕೂಸಿನ ಆರೋಗ್ಯ ಹಾಳಾಗತ್ ನೋಡು. ಮಗು ಹುಟ್ಟಿದ ಕ್ಷಣದಿಂದ 6 ತಿಂಗಳವರೆಗೆ ತಾಯಿಯ ಎದೆ ಹಾಲನ್ನು ಮಾತ್ರ ಕುಡಿಸಿ. ಇದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಬುದ್ಧಿಶಕ್ತಿ ಚುರುಕಾಗುತ್ತದೆ, ಮಕ್ಕಳ ಮರಣ ಪ್ರಮಾಣ ತಡೆಗಟ್ಟುತ್ತೆ, ತಾಯಂದಿರಲ್ಲಿ ಕೆಲವು ಕ್ಯಾನ್ಸರ್ ನಿಂದ ರಕ್ಷಣೆ ಸಿಗುತ್ತದೆ. ತಾಯಿ ಮಗುವಿಗೆ ಎದೆ ಹಾಲು ಕುಡಿಸಲು ಪ್ರೋತ್ಸಾಹಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಬೇಸಾಯದ ಅನುಭವ ಕುರಿತು ಜಮಖಂಡಿ ತಾಲೂಕು ಸಾವಳಿಗೆ ಗ್ರಾಮದ ಮಹಾದೇವ ಖಂಡು ಚೌಹಾನ್ ಅವರೊಂದಿಗೆ ಮಾತುಕತೆ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರೋಳಿ. ನಂತರ ಕೊಲ್ಹಾರ್ ತಾಲೂಕಿನ ಬಸವನ ಬಾಗೇವಾಡಿ ತಳೆವಾಡ ಗ್ರಾಮದ ಶ್ರೀಮತಿ ನಿಂಗವ ಯಲ್ಲಪ್ಪ ಕರವಸಪ್ಪಗಳು ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಿವ್ರಿ. ಈಗ ಕೇಳಿ ಸಾವಯವ ಬೇಸಾಯದ ಅನುಭವ ಕುರಿತು ಜಮಖಂಡಿ ತಾಲೂಕು ಸಾವಳಗಿ ಗ್ರಾಮದ ಮಹಾದೇವ ಖಂಡು ಚೌಹಾನ್ ಅವರೊಂದಿಗೆ ಮಾತುಕತೆ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರೋಳಿ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಕೃಷಿ ಒಳಗೆ ಸಾಕಷ್ಟು ಸಮಸ್ಯೆಗಳು ಬರ್ತಾವ. ವಿಶೇಷವಾಗಿ ಸಣ್ಣ ರೈತರಿಗೆ ಬಹಳಷ್ಟು ಸಮಸ್ಯೆಗಳು ಸವಾಲಾಗಿ ಕಾಣ್ತಾವ. ದಿನನಿತ್ಯದ ಕೃಷಿ ಚಟುವಟಿಕೆಗಳಲ್ಲಿ ಅಂಥ ಒಂದು ಸಮಸ್ಯೆಗಳನ್ನು ಎದುರಿಸಿ ಕೃಷಿ ಬದುಕನ್ನು ನಡೆಸಿಕೊಂಡು ಹೋಗುವುದು, ಅಭಿವೃದ್ಧಿಯ ಕಡೆಗೆ ಹೋಗುವುದು ಕೆಲವೊಮ್ಮೆ ಕಷ್ಟಕರವಾಗಿ ಪರಿಣಮಿಸ್ತದೆ. ಇಂಥ ಒಂದು ಸಂದರ್ಭದೊಳಗೆ ನಾವು ನಮ್ಮದೇ ಆದಂಥ ಕೆಲವು ಅನುಭವಗಳನ್ನು ನಮ್ಮ ಸಲುವಾಗಿ ನಾವು ಅನುಷ್ಠಾನ ಮಾಡಿ ಸಮಸ್ಯೆಗಳನ್ನು ಬಿಡಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಇಂಥ ಅನುಭವ ಹೊಂದಿರುವಂಥ ಸಾವಳಗಿಯ ಹಿರಿಯ ರೈತರಾಗಿರುವಂಥ ಮಹಾದೇವ ಖಂಡು ಚೌಹಾಣ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ನಾವು ಸಾವಳಗಿ ಒಳಗಿದ್ದೀವಿ, ಅವರ ಜೊತೆಗೆ ಈ ವಿಷಯದ ಕುರಿತೇ ಚರ್ಚೆ ಮಾಡ್ತಾ ಇದ್ದೀವಿ. ಅವರ ಅನುಭವಗಳನ್ನು ನಾವೀಗ ಕೇಳೋಣ. ನಮಸ್ಕಾರ ಚೌಹಾಣ್ ಅವರೇ. ನಮಸ್ಕಾರ ಸರ್. ಎಷ್ಟು ವರ್ಷಗಳಿಂದ ನೀವು ಒಕ್ಕಲ್ತನ ಮಾಡ್ತಾ ಇದ್ರಿ? ನಾವು ನಮ್ಮ ಬಾಬಾ ಹಿಡ್ಕೊಂಡ್ರೆ ನಾವು ಎಲ್ಲ ಒಕ್ಕಲ್ತನ ಮಾಡ್ಕೊತ ಬಂದಿದ್ದೀವ್ರೆ. ಈಗೇನು 2-3 ವರ್ಷ ಹತ್ತಿರ ಅವ್ರವ್ರು ತಮ್ಮ ಪಾಲ್ಕ್ ಬಂದಂಗೆ ತಾವು ನಾವು ಅಂತಮ್ರ ಮಾಡ್ಕೊತ ಹೊಂಟಿದೀವ್ರಿ. ಎಷ್ಟು ಜಮೀನು, ಏನೇನು ಬೆಳೆ ಬೆಳೀತಾ ಇದ್ದೀರಿ? ನಿಮ್ಮ ಪಾಲಿಗೆ ಎಷ್ಟು ಜಮೀನು ಬಂದದ ಸ್ವಲ್ಪ ಹೇಳ್ತೀರಿ? ಹಾಂ, ನಮ್ಮ ಪಾಲಿಗೆ ಬಂದಿದ್ದು 3 ಎಕರೆ ರೀ ಸರ್. ನಾವು ಈಗ ತೊಗರಿ ಮತ್ತೊಂದು ಸ್ವಲ್ಪ ಗೊಂಜಾಳ ಹಾಕಿರ್ತೀವ್ರಿ. 1 ವರ್ಷ ಜೋಳ ಅಂದ್ರೆ 1 ವರ್ಷ ತೊಗರಿ ಏನು ಮಾಡೋದಿಲ್ಲ ಸರ್. 1 ವರ್ಷ ತೊಗರಿ ಮಾಡ್ತೀವ್ರಿ, 1 ವರ್ಷ ಜೋಳ ಮಾಡ್ತೀವ್ರಿ. ಈಗ ತೊಗರಿ ಜೋಳ ಗೊಂಜಾಳ ಹಿಂಗೆಲ್ಲ ನೀವು ಬೆಳೀತಾ ಇದ್ದೀರಿ, ನಿಮಗೆ ನೀರಾವರಿ ವ್ಯವಸ್ಥೆ ಇಲ್ಲ, ಒಣ ಬೇಸಾಯದೊಳಗೆ ಎಲ್ಲ ನೀವು ಬೇಸಾಯ ಮಾಡಬೇಕಾಗ್ತದೆ. ಇಂಥ ಒಂದು ಸಂದರ್ಭದೊಳಗೆ 3 ಎಕರೆ ಜಮೀನು ಇಟ್ಕೊಂಡು ನೀವು ಯಾವ ರೀತಿ ನಿಮ್ಮ ಕುಟುಂಬವನ್ನು ಸಲಹೋದಕ್ಕೆ ಸಾಧ್ಯದ ಅನ್ನೋದ್ರ ಬಗ್ಗೆ ಹೇಳ್ಬೋದ? ಇಲ್ಲ, ಒಂದು ಸ್ವಲ್ಪ ಕುಟುಂಬ ಸಲಹಿಸ್ಬೇಕಾದ್ರೂ ಸ್ವಲ್ಪ ಅಡ್ಚಣೆ ಬರ್ತದ್ರಿ. ನಾವೇನು ಮಾಡ್ತೀವ್ರಿ, ಈಗ ಮಳೆ ಆಶ್ರದ ಮೇಲೆ ಹೆಚ್ಚು ಅವಲಂಬನೆ ಬಿಟ್ಟಿರ್ತೀವ್ರಿ ನಾವು. ಈಗ ನಾವೇನು ಮಾಡ್ತೀವ್ರಿ, ತಿಪ್ಪೆ ಗೊಬ್ಬರ ಹಾಕೋದಾದ್ರೆ ಕಟ್ಟಿಗೆ ನಾವನ್ನ ಬಿತ್ತನೆ ಮಾಡೋಕ್ಕಿಂತ ಮೊದಲ ಒಂದು 15-20 ದಿವಸ ಮುಂಚಿತವಾಗಿ ನಾವು ಕಟ್ಟಿಗೆ ಗೊಬ್ಬರ ಆಗಲಿ ಅಥವಾ ಕಾಂಪ್ಲೆಕ್ಸ್ ಗೊಬ್ಬರ ತೊಗೊಂಡು ಹಾಕೋದಕ್ಕೆ ನಾವು ಹಾಕಿರ್ತೀವಿ ಸರ್. ಅಂತ ಬಿತ್ತನೆ ಟೈಮ್ ಬಂತಂದ್ರೆ ನಾವು ಸಾಲು ಹೊಡೆದ ನಾವು ಅವು ನಾವು ತೊಗರಿ ಹಾಕೋದ್ರ ಸಹಿತವಾಗಿ ಟ್ಯಾಕ್ಟ್ರಲ್ಲೇ ನಾವು ಬಿತ್ತೀವಿ, ತೊಗರಿ ಹಾಕೋದು ಗೊಬ್ಬರ ಅದಲ್ಲ ಪರ್ಸೆಂಟೇಜ್ ಏನು ಮಾಡ್ತೀವ್ರಿ ನಾವು ಆ ಹೊತ್ತಿನಾಗು ಗೊಬ್ಬರ ತೊಗೋತೀರಿ ಸರ್. ಸಾರ್ವಜನಿಕ ರಂಜಕ ಪೊಟ್ಯಾಸ ಸಾರ್ವಜನಿಕ ಸ್ವಲ್ಪ ಕಡಿಮೆ ತೊಗೋತೀವ್ರೆ, ರಂಜಕ ಒಂದು ಸ್ವಲ್ಪ ಪೊಟ್ಯಾಸ ಒಂದು ಸ್ವಲ್ಪ ಹೆಸರು ತೊಗೋತೀವ್ರೆ, ತೊಗೊಂಡು ಮಿಶ್ರಣ ಮಾಡಿ ನಾವು ಬಿತ್ತನೆ ಮಾಡ್ತೀವಿ ಸರ್. ಮತ್ತು ಇನ್ನೊಂದು ಏನು ಮಾಡ್ತೀವಿ ಸರ, ಬಿತ್ತನೆ ಆದಮೇಲೆ ಅದು ಮಳೆ ಹತ್ರ ಹೇಳ್ತಿರ್ತದೆ ಸರ್. ಎದ್ಮೇಲೆ ನಾವೇನು ಮಾಡ್ತೀವ್ರಿ, ದಿನ ಜಮೀನ್ದಾಗ ತಿರುಗಾಡ್ತೀವ್ರಿ, ಯಾವ ಕಸ ಎಲ್ಲಿ ಎಬ್ಬಿಸಿ ಬಿಡೋದಿಲ್ಲ ಸರ್. ಕಸ ಬಂದು ಎಲ್ಲಿ ಇದನ್ನು ಮಾಡೋದಿಲ್ಲ, ಅಗದಿ ಸ್ವಚ್ಛತೆ ನಾವು ಇಟ್ಕೊಂಡು ಇಟ್ಟಿರ್ತೀವಿ ಮೊದಲು. ಅಂದ ಮುಂದೆ ಅದು ಇದನ್ನು ಮಾಡೋದಾಗ್ರಿ ಸರ್, ಒಂದು ಸ್ವಲ್ಪ ಎತ್ತರ ಬರ್ತೈತ್ರಿ, ಒಂದು 4-5 ಫುಟ್ ಬಂದ್ರೆ ಆ ಮೇಲಿನ ಒಂದು ಸ್ವಲ್ಪ ತುದಿ ಚಾಟ್ನಿ ಹೊಡ್ತಿರ್ತೀವ್ರಿ. ಹೆಚ್ಚು ಪಡ್ಲು ಹೊಡೆಯೋದ್ರಿಂದ ನಮಗೆ ಉತ್ಪನ್ನ ಹೆಚ್ಚು ಮಾಡ್ಕೋಬೋದು, ಹೆಚ್ಚಾಗ್ಬೋದು. ಅಂತ ಅಕಸ್ಮಾತ್ ನೀರಿನ ಪ್ರಾಬ್ಲಮ್ ಬಂದ್ರೆ ಸತ್ಯವಾಗಿ ಅಂದ್ರೆ ನಾವು ಜೂನ್ ಜುಲೈದಾಗ ಮಳೆಗಾಲ ಚಾಲು ಆಗಿರ್ತೈತ್ರಿ. ಒಂದು ಸ್ವಲ್ಪ ಕಾಯಿ ಹೂ ಕಾಯಿ ಟೈಮ್ನಾಗ ರೀ ಸರ, ಆಗ ಮಳೆ ಒಂದು ಸ್ವಲ್ಪ ಶಾರ್ಟೇಜ್ ಆಗ್ತದೆ, ಆ ಹೊತ್ತಿನಾಗ ಒಂದು ನಾವು ನೀರು ಕೊಟ್ಬಿಡ್ತೀವ್ರಿ. ನೀರು ಕೊಟ್ಟು ಆಗದಿ ಫಸಲಾ ಸಗದಿ ನಮ್ಮದು ಇಳುವರಿ ಭಾಳ ಚಲೋ ಅನ್ಸತ್ತೆ. ಈಗ ಮತ್ತೆ ನೀರಿನ ವ್ಯವಸ್ಥೆ ಇಲ್ಲ, ಒಣ ಬೇಸಾಯ ಅದಲ್ಲ ನಿಮ್ದು? ಸಾಯ್ತಂದ್ರೆ ನಾವು ಯಾರಾದ್ರೆ ಒಂದು ನಮ್ಮ ಬ್ರದರ್ ಇದ್ರಂದು ಒಂದು ನೀರು ತೊಗೋತೀವಿ ಸರ್. ಲಾಸ್ಟ್ ಟೈಮ್ ಅದೊಂದು ಬರಲಿಲ್ಲ ಅಂದ್ರೆ ಇಲ್ಲ ಇಲ್ಲ, ನಾವು ಜೋಳ ಆದರೂ ಬರೀ ಮಳೆ ಮೇಲೆ ರೀ ಸರ್, ಯಾಕಂದ್ರೆ ಜೋಳಕ್ಕೆ ನೀರು ಹಾಸಿಲ್ಲ ರೀ ನಾವು. ಹಸಿಲ್ ಅಂದ್ರೂ ಸತ್ಯವಾಗಿ ನಾವು ಈಗೇನು ನಾವು ಕಟ್ಟಿಗೆ ಗೊಬ್ಬರ ಹಾಕೋದ್ರಿಂದ ಮತ್ತು ಇವು ಸಾರಜನಕ ಪೊಟ್ಯಾಸಿಯ ರಂಜಕ ಹಾಕೋದ್ರಿಂದ ಅದು ಸಾರಜನಕ ಕಡಿಮೆ ಮಾಡ್ತೀವಿ ರೀ. ಪೊಟ್ಯಾಸಿಯ ಮತ್ತು ರಂಜಕ ಒಂದು ಸ್ವಲ್ಪ ಹೆಚ್ಚು ಹಾಕೊಂಡಿದ್ದಂದ್ರೆ ನಾವು ಅನುಕೂಲ ಆಗ್ತದೆ ಸರ್, ಬೆಳೆ ಚಲೋ ಬರ್ತೈತೆ, ಅದೇ ರೆಡಿ ಇಲ್ಲ. ಈಗ ಒಣ ಬೇಸಾಯದೊಳಗೆ ನೀವು ಕೃಷಿ ಮಾಡ್ತಾ ಇರುವಂಥ ಸಂದರ್ಭದೊಳಗೆ ಭಾಳ ಕಷ್ಟ ಆಗ್ತದೆ, ತೇವಾಂಶ ಇಲ್ಲ ಅಂತಂದ್ರೆ ಭಾಳ ಸಮಸ್ಯೆ. ಅದಕ್ಕೆ ತಿಪ್ಪೆ ಗೊಬ್ಬರ ಅಂಥದ್ದಿಂಥದ್ದು ಹೆಸರಳ್ಳಿ ಗೊಬ್ಬರ ಉಪಯೋಗ ಮಾಡಿದ್ರೆ ನಿಮಗೆ ಭಾಳ ಅನುಕೂಲ ಆಗ್ತದೆ. ನೀವು ಏನಾದರೂ ತಿಪ್ಪೆ ಗೊಬ್ಬರ ಹೆಚ್ಚಿನ ಪ್ರಮಾಣದೊಳಗೆ ಉಪಯೋಗ ಮಾಡ್ತಾ ಇದ್ರಿ? ತಿಪ್ಪೆ ಗೊಬ್ಬರ ಸರ ಏನಾಗ್ತದೆ ರೀ, ಮೊದಲು ನಾವು ಹೆಚ್ಚಿಗೆ ಮಾಡ್ತಿದ್ದೀವಿ ರೀ, ಊರಾಂದ ಗೊಬ್ಬರ ತುಂಬ್ತಿದ್ದೀವಿ ರೀ, ಅದೇನು ಸರಿ ಬರುವಲ್ದಿರಿ. ಯಾಕೆ ಆ ತಿಪ್ಪೆ ಗೊಬ್ಬರ ಹಾಕೋದ್ರಿಂದ ಏನಾಗ್ತದೆ ರೀ, ಅವ್ರು ಬರೀ ಅಲ್ಲಿ ಕಸ ಇಲ್ಲಿ ಕಸ ತೆಗೆದು ತಿಪ್ಪೆ ಹೋಗಿರ್ತಾರ, ಅದನ್ನು ಓದು ಹೊಲದಾಗೆಲ್ಲ ಕಸನ ಮಾಡ್ಕೊಂಡು ಹತ್ತಿರಿ ಕಸ ತೆಗೆಲ್ಲ. ಈಗ ಹೆಣ್ಮಕ್ಳು ಪಗಾರ ಆಗಲಿ ಇದನ್ನಾಗಲಿ ಅವ್ರಿಗೆ 4-5 ರೂಪಾಯಿ ಪಗಾರ ಇದ್ದೀನ, ಮತ್ತು ಅದೇನು ಮಾಡೋದಂತ ನಾವು ಸ್ವಂತ ನಾವು ಏನು ಮಾಡ್ತೀವ್ರಿ, ಗೊಂಜಾಳದ ಕಳೆದ ಅಲ್ಲಿ ಹೋಗೋದು ಒಂದು 2 ಗಾಡಿ ಹಾಳು ಮನೆ ಹೋಗೋದು ಒಂದು ಸ್ವಲ್ಪ ನೀರು ಬಿಟ್ಟು ಅಂದ್ರೆ ನಮ್ಮದು ಕಾಂಪ್ಲೆಕ್ಸ್ ಗೊಬ್ಬರ ತಯಾರಾಗಿರ್ತಾರೆ, ಅದನ್ನು ನಾವು ಅದ್ರಾಗ ಒಂದು ಸ್ವಲ್ಪ ಶುಭ್ರಪಡಿಸ್ಬಿಟ್ಟು ಒಗಿತೀವಿ ರೀ, ಒಗೆದ ಹಾಳು ಮಣ್ಣ ಶುಭ್ರಪಡಿಸ್ಬಿಟ್ಟು ಒಗಿದೀವಿ ಅಂದ್ರೆ ರೀ ನಮ್ಮ ಬೆಳೆ ಅನ್ನೋದ್ರಾಗ ಗೊಬ್ಬರ ಆಗಿರ್ತದೆ ಸರ. ಅದನ್ನು ನಾವು ಏನು ಮಾಡ್ತೀವಿ ರೀ, ಈ ಬಿತ್ತನೆ ಮೊದಲು 15-20 ದಿವಸ ಮೊದಲೇ ನಾವು ಅದನ್ನು ಏನು ಮಾಡ್ತೀವಿ ಸಿಂಪರ್ ಮಾಡಿಬಿಡ್ತೀವಿ ರೀ. ಒಗದ ಮೇಲೆ ಅಂತಾರೆ ಬೀಜದ ಗುಡ ಏನಿತ್ತಲ್ಲ ನಾವು ಹೇಳಿದಿರಲ್ಲ, ಬೀಜದ ಗುಡ ಒಂದು ಸ್ವಲ್ಪ ಸಾರ್ಜನಕ ಕಡಿಮೆ ಮಾಡ್ಕೊಂಡು ರಂಜಕ ಪೊಟ್ಯಾಸಿಯಂ ಒಂದು ಸ್ವಲ್ಪ ಹೆಚ್ಚು ಮಾಡ್ಕೊಂಡು ನಾವು ಈಗೇನು ಟ್ಯಾಕ್ಟ್ರ್ ಇದ್ರೊಳಗೆ ಬಂದಿರ್ತೈತಿ ರೀ ಗೊಬ್ಬರದ ಮಿಕ್ಸ್ ಹಾಕಿ ಮಾಡೋದು, ಅದ್ರ ಕೂಡ ಇದು ಮಾಡಿ ಬಿತ್ತನೆ ಮಾಡ್ತೀವಿ ಸರ್. ಅದು ಅಗದಿ ಇಳುವರಿ ಚಲೋ ಬರ್ತೈತಿ ರೀ. ಏನು ನಮ್ಮ ತೊಗರಿ ನೋಡ್ರಿ, ಎಕರೆಕ್ಕೆ ಒಂದು 3.5 ಕ್ವಿಂಟಲ್ ಸಹಜ ಅಗದಿ ಮಳೆ ಆಸರಿತ ಮೇಲೆ 3.5 ಕ್ವಿಂಟಲ್ ಬಂದದ್ರಿ. ಯಾವ ತಳಿ ಬೆಳೀತಾ ಇದ್ರಿ? ನಾವು ಇಲ್ಲಿ ಕೃಷಿ ಇಲಾಖೆಯಿಂದ ತೊಗೊಂಡಿದ್ರಿ ಅವು, ನಾವೇನಾದ್ರೆ ಇದನ್ನು ಮಾಡೋದಲ್ಲ, ಅವ್ರ ಮೇಲೆ ನಂಬಿಕೆ ರೀ, ಕೃಷಿ ಇಲಾಖೆ ಅವ್ರ ಮೇಲೆ ಬೀಜ ಇಲ್ಲಿದ್ದ ತೊಗೊಂಡೋಗ್ತೀವಿ. ಹೊರಗೆ ಇಲ್ಲಿ 15 ಆಗಲಿ ಯಾವ ಹೊರಗಿನ ಅಂಗಡಿ ಅಂದ ತೊಗೊಂಡೇ ಇಲ್ಲರಿ ನಾವು, ಆದರೂ ಚೊಲ್ಕು ಬಂದವ್ರು ಬೀಜ. ಒಬ್ಬರು ಏನು ಮಾಡ್ತಾರೆ, ಮಹಾರಾಷ್ಟ್ರ ತೆಳೆ ಜತ್ಕೋಗೋದು ಅದು ಮಾಡ್ತಾರೆ, ತಂದಿರ್ತಾರೆ ಕರೆ, ಅವರು ನಮ್ಮ ರಾಶಿ ಮಾಡೋಲ್ಲ, ಸೇಮ್ ಆಗಿರ್ತಾವ್ರಿ. ಒಬ್ಬರು ಇರ್ತಾರೆ ಮಹಾರಾಷ್ಟ್ರದಿಂದ ಒಂದು ಸ್ವಲ್ಪ ಗೋಧಿ ಪಿದ ಒಂದು ಸ್ವಲ್ಪ ಹೆಸರು ಬರ್ಬೋದು ರೀ, ಇದೊಂದು ಸ್ವಲ್ಪ ಬದುಕು ಹೆಸರು ಮಾಡ್ತೈತೆ ರೀ ಅಂದ್ರೆ. ನಮಗೇನಾದ್ರೆ ನಾವು ಅವ್ರಿಗೈತೆ, ನಾವು ಮಹಾರಾಷ್ಟ್ರದಿಂದ ಅವ್ರೇನು ಮಾಡ್ತಾರೆ ಸರ, ನಾವು ಲೋಕಲ್ ತೊಗೊಳೋಣ, ನಾವು ಕಾಳಜಿ ಮಾಡೋದಿಲ್ಲ. ನಾವು ಯಾರೇ ಮಹಾರಾಷ್ಟ್ರದಿಂದ ಅದು ತಂದೀವ ನಾವು ಸ್ವಲ್ಪ ಹೆಚ್ಚು ಗೊಬ್ಬರ ಹೋಗಿ ಅದನ್ನು ಮಾಡೋ ಕಾಳಜಿ ಮಾಡ್ತೀವಿ ನಾವು, ಅದರಷ್ಟು ಕಾಳಜಿ ಇದಕ್ಕೂ ಮಾಡ್ರು ಅದರಷ್ಟೇ ಬರತ್ತೈತೆ ರೀ. ಮಾದೇವರ, ಈಗ ನೋಡಿರಿ, ನೀವು ಪಾಲಾಗಿನಿ ಅಂತ ಹೇಳಿದ್ರಿ, ಪಾಲಾಗಿರ್ಬೋದು, ಆದ್ರೆ ನೀವು ಒಕ್ಕಲತನವನ್ನು ನಿಮ್ಮ ಅಣ್ಣ ತಮ್ಮಂದ್ರೆ ಎಲ್ಲರೂ ಕೂಡ್ಕೊಂಡು ಮಾಡ್ಕೊಂಡು ಹೋದ್ರೆ ನಿಮಗೆ ಸರಳ ಆಗ್ತೈತಿ, ಶ್ರಮ ಕಡಿಮೆ ಆಗ್ತದೆ, ಮತ್ತು ನಿಮ್ಮ ಖರ್ಚು ಕಡಿಮೆ ಆಗ್ತದೆ. ಇದನ್ನ ಏನಾರು ನೀವು ಮಾಡ್ತಾ ಇದ್ದೀರಿ? ಈಗ ಮೊದಲು ಮಾಡ್ತಿದ್ದೀರಿ ಸರ್, ಈಗ ಏನಾಗ್ಯಾವ್ರಿ, ಅವರೂ ಎಲ್ಲ ಏನು ಮಾಡ್ಯಾರಿ, 1 ಎಕರೆ ನಂಬರ್ದಾರ ಇದನ್ನು ಹೆಚ್ಚಾನ ಪೇರು ಹೋಗಿಗಳ, ಅವರು ಔಷಧ ಇದನ್ನು ಚಟ್ನಿ ಮಾಡೋದು ಅವ್ರು ಚಾಲು ಮಾಡ್ಯಾರ. ಒಬ್ಬ ದ್ರಾಕ್ಷಿ ಹೆಚ್ಚಾನ್ರಿ 2 ಎಕರೆ, ಅವ್ರಿಗೂ ಅವ್ರಿಗೆ ಹೆಚ್ಚಾಗಿರ್ತಾವ, ನಮ್ಮ ನಾವು ಮಾಡ್ಕೋತಿ ಇದ್ದಿದ್ರು ಇಷ್ಟ, ನಮ್ಮ ನಾವು ಮಾಡ್ತೀವಿ ರೀ, ಈಗ ಅವ್ರು ಮಾಡ್ತಾರೆ. ಆದರೆ ರಾಶಿ ಮಾಡೋ ಟೈಮ್ಗೆ ಎಲ್ಲರೂ ಕೂಡ ಮಾಡ್ತೀವಿ ರೀ, ಎಲ್ಲರೂ ಕೂಡ ಬರ್ತಾರೆ, ಮತ್ತು ಕೆಲಸ ಹೋಗಿರೋ ಒಂದು ಸ್ವಲ್ಪ ಹೆಚ್ಕೊಂಡು ಮಾತಂದ್ರೆ ಓಡಿ ಬರ್ತಾರೆ ಮಾಡ್ತಾರೆ, ಅದೇನಿಲ್ಲ, ಎಲ್ಲ ಅಂತಂದ್ರೆ ನಾವೆಲ್ಲ ಕಟ್ಟದಿಂದ ಎಲ್ಲರೂ ಕೆಲಸ ಮಾಡ್ತೀವಿ. ನಾವು ಅವರಲ್ಲಿ ಪೇರು ಇದು ಮಾಡೋದು, ಒಂದು ಸ್ವಲ್ಪ ರೋಗ ಅಪ್ಪಿಗೆ ಬಂದ್ರೆ ಔಷಧ ಹೊಡ್ಲಕ್ಕೂ ನಾವು ಇರ್ತೀವಿ ರೀ, ಔಷಧ ನಾವು ಹಿಡಿತೀವಿ ರೀ, ಮತ್ತು ಅಕಸ್ಮಾತ್ ಆಗಿ ಹೆಚ್ಕೊಂಬಾದ್ರೂ ಸ್ವಲ್ಪ ಹಾಳು ಹೇಳಿರ್ತೀವಿ ರೀ, ಎಲ್ಲ ಹೊಂದಾಣಿಕೆ ಮಾಡಿ ಮಾಡ್ಕೋತ ಹೊಂಟಿದೀವಿ ರೀ. ಏನು ಸಮಸ್ಯೆ ಆಗ್ತದೆ ನಿಮಗೆ ದಿನನಿತ್ಯ ಒಕ್ಕಲ್ತನ ಮಾಡಬೇಕು ಅನ್ನುವಂಥ ಒಂದು ಸಂದರ್ಭದೊಳಗೆ ನಿಮಗೆ ಖರೆ ಇದು ಕಷ್ಟದಪ್ಪ, ಇದನ್ನು ಮಾಡಬಾರ್ದು, ಇದನ್ನು ಮಾಡಬೇಕು ಅಂತ ಯಾವ್ದು ಅನಿಸ್ತದೆ ನಿಮಗೆ? ಇಲ್ಲ, ಕಷ್ಟ ಅದ್ರಿ ಸರ್, ನಮಗೆ ಮಳೆ ಹಸಿರತ್ ಮೇಲೆ ಹೆಚ್ಚಿನ ಹೆಚ್ಚು ಅದಾವ ರೀ. ಮಳೆ ಆದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ ರೀ, ಮಳೆ ಆಗಲಿಲ್ಲ ಅಂದ್ರೆ ಸ್ವಲ್ಪ ನಮ್ಮ ಪ್ರಾಬ್ಲಮ್ ಆಗೋದು ರೀ ಹೆಚ್ಚು, ಯಾಕೆ ಮಳೆ ಇದ್ರ ಮೇಲೆ ಇರ್ತೀವಿ ರೀ ನಾವು. ಈ ನೀರಾವರಿ ಏನಾಗ್ತದೆ ಸರ, ಈ ಕಿನಾಲ್ ನೀರು ಬಂದಾವ್ರಿ, ಕೆಲವೊಂದು 1 ದಿವಸ 2 ದಿವಸ ಹಾಳು ಹರಿತೈತೆ ರೀ, ಆ ಹಾಳದ ನೀರು ನಾವು ಜಗಿಸ್ತೀವಿ ರೀ, ಅವು ಹಾಳೆ ಆಗದ ಒಂದು 3 ದಿವಸನೇ ಬಂದಾಗ್ತೈತ್ರಿ, ಅವು ಬಂದಾಗ ನಮಗೆ ಒಂದು ಸ್ವಲ್ಪ ನೀರಿನ ತೊಂದರೆ ಆಗ್ತೈತ್ರಿ. ತಮ್ಮ ಎಜುಕೇಷನ್ ಎಲ್ಲಿ ತನಕ ಆಗಿದೆ? ನಂದು BA 2 ಆಗೈತೆ ರೀ. ಅರ್ಧಕ್ಕೆ ನಿಂದ್ರಿ? BA 2 ಹೋಗಿನ್ರಿ, ಹೋಗಿ BA 2 ಮುಗಿತ್ರಿ, ಫೈನಲ್ಗೆ ಹೋಗ್ಬೇಕು ಅಂದ್ರೆ ನಾನು ಹೋಗೋದಾಗಲಿಲ್ಲ, ಅಡಚಣೆ ಇದರದಿಂದ ನಾವು ಬಿಟ್ಬಿಟ್ಟಿವಿ ಸರ್. ಆದರೂ ಕೂಡ ನೀವು ಒಂದು ಸ್ವಲ್ಪ ಶಿಕ್ಷಣ ಅದ ನಿಮ್ಮ ಜೊತೆಗೆ ಐತ್ರಿ ಅಲ್ಲ. ಈಗ ತಾವು ಹೇಳಿದ್ರಿ ಮಳೆ ನಮಗೆ ಯಾವಾಗ ಬರ್ತದೋ ಗೊತ್ತಾಗಂಗಿಲ್ಲ, ಸಮಸ್ಯೆ ಆಗ್ತದೆ, ಮಳೆ ಬಂದ್ರೆ ಬೆಳೆ ಇಲ್ಲ ಅಂತಂದ್ರೆ ಆಗಂಗಿಲ್ಲ ಅಂಥೇಳಿ. ಲಾಸ್ಟ್ ಟೈಮ್ ತೊಗರಿ ನಾವು ಬಿತ್ತಿದ್ದೀವಿ ರೀ, ಮಳೆ ಆಗಿತ್ತು ಸ್ವಲ್ಪ ಬಿತ್ತನೆ ಮಾಡಿದೀವಿ ರೀ, ಮಳೆನ ದಂಡಿತಾಗ ಬರಲಿಲ್ಲ ರೀ, ಮಳೆನ ಕಡಿಕೆ ಲಾಸ್ಟ್ಗೆ ಒಂದು ನಾವು ಬಾಯಿ ನೀರು ತೊಗೊಂಡು ಹೊಡೆದೀವಿ ರೀ, ಅದು ಹೆಂಗೆ ರೀ, ಕೃಷಿ ಹೊಂಡ ತುಂಬಿರ್ತೀವಿ ರೀ, ಅದರಿಂದ ನಾವು ಪೈಪ್ ಅದಾವ್ರಲ್ಲ ಸ್ಪ್ರಿಂಕ್ಲರ್ದು ಪೈಪ್ಗಳು ರೀ, ಆ ಪೈಪನ್ನು ತೊಗೊಂಡು ಬಂದು ನಾವು ಒಂದು ನೀರು ಪೂರಾ ಹಾಸಿದೀವಿ ರೀ, ಹಂಗೆ ಪ್ರಾಬ್ಲಮ್ ಬಂದ್ಬಿಡ್ತದೆ ಸರ್, ಮಳೆ ಆಗಲಿಲ್ಲ ಅಂದ್ರೆ ಸ್ವಲ್ಪ ನಮಗೆ ಕಷ್ಟ ಇದೆ ರೀ. ಮತ್ತು ನಾವು ಏನಾಗ್ತೀವಿ ರೀ ಸರ, ನಾವು ಏನೇ ಮಾಡಿದ್ರು ಸತ್ಯವಾಗಿ ಆಳುಗಳು ಕಡಿಮೆ ಹೆಚ್ಚಿ ನಾವು ಒಂದಿಟ್ಟು ಹೆಸರು ಮಾಡ್ತೀವಿ ರೀ ಹೊಲದಾಗ. ಈಗ ಏನು ಮಳೆ ಯಾವಾಗ ಬರ್ತದೆ, ಮಳೆ ಬರ್ತದೋ ಇಲ್ಲೋ, ಈ ಎಲ್ಲ ವಿಚಾರಗಳು ಈಗ ನಮಗೆ ಭಾಳ ಸರಳವಾಗಿ ಸಿಗ್ತಾವೆ. ಅದರ ಬಗ್ಗೆ ನೀವು ಎಂದೂ ವಿಚಾರ ಮಾಡಿಲ್ಲ, ಎಲ್ಲಿ ನಾವು ಈಗ ಹವಾಮಾನ ಮುನ್ಸೂಚನೆ ತಗೊಂಡು ನಾವು ನಮ್ಮ ಕೃಷಿ ಒಳಗೆ ಅದನ್ನು ಬಳಸಬಹುದಲ್ಲಪ್ಪ ಅನ್ನುವಂತಹ ಒಂದು ವಿಚಾರ ಇಟ್ಕೊಂಡು ಇದ್ರ ಬಗ್ಗೆ ಮಾಹಿತಿ ನೀವು ಎಲ್ಲಾದರೂ ತಗೊಳ್ತಾ ಇದ್ದೀರಿ? ತಗೋತೀವಿ. ಈಗೇನ ನಮ್ಮ ಅಧ್ಯಕ್ಷರು ಇದ್ರಲ್ಲ, ಅವರು ನಮಗೆ ಅಂದ್ರಕರ್ ಅವ್ರ ಅದಾರ ದ್ರಾಕ್ಷಿ ಬೆಳೆಗಾರ ಅಧ್ಯಕ್ಷರು ಅವ್ರ ನಮಗೆ ಮಳೆ ಬಗ್ಗೆ ಆಗಲಿ ಸತತವಾಗಿ ಯಾವಾಗಲೂ ನಮಗೆ ಹೇಳ್ತಿರ್ತಾರೆ ಅಂತ. ಹೆಂಗ್ರಿ ಮತ್ತೆ ಏನು ಮಳೆ ಬರಲಿಲ್ಲರಿ ಹೆಂಗ್ರಿ ಅಧ್ಯಕ್ಷರ? ನನ್ನ ಏನಿಲ್ಲ, ನಾಲ್ಕು ದಿನದಾಗ ಮಳೆ ಬರ್ತದೆ, ಏನು ನೀರಿನ ವ್ಯವಸ್ಥೆ ಏನು ಮಾಡಕ್ಕೆ ಹೋಗ್ಬೇಡ್ರಿ, ಮಳೆ ಬರ್ತದೆ ಅಂತ ಹೇಳಿಬಿಡ್ತಾರ್ರಿ ಅವ್ರು. ಅವರು ಪುನಾದ ದ್ರಾಕ್ಷಿ ಇದನ್ನು ಐತಿರಲ್ಲ ಸರ್, ಅವ್ರಿಗೆ ಕರೆಕ್ಟ್ ಮಾಹಿತಿ ಪುನಾದಿಂದ ಹೆಚ್ಚಾಗ್ತದೆ, ಅದರಿಂದ ನಮಗೆ ಹೇಳ್ತಾರೆ ಸರ್ ಮಳೆಗಾಲದ ಹೇಳ್ತಾರೆ. ಮತ್ತು ಎರಡನೇ ಜೂನ್ 7 ಅನ್ನೋದ್ರಾಗ ಮಳೆ ಸಣ್ಣಾಗಿ ಶುರುವಾಗಿರ್ತತ್ರೆ. ಇವು ಈಗೇ ನೋಡ್ರಿ ಇನ್ನ ಇನ್ಮೇಲೆ ಮಳೆಗಾಲ ಚಾಲು ಹೋಗ್ತಾರೆ, ದೊಡ್ಡ ಮಳೆಗಳು ಬಿದ್ದು ಅಂತೇಳಿ ನಮ್ಮ ಒಡ್ಡ ವಾರೆ ಎಲ್ಲ ತುಂಬ್ತಾರೆ, ನಮ್ಮದು ಹಳ್ಳ ದಂಡೆಗೆ ಐತ್ರಿ, ನೀರು ಹರಿತೈತ್ರಿ, ನೀರು ನಿಂದಿರ್ತಾವ. ಮತ್ತು ನಮಗೆ ಏನು ಮಾಡ್ತೀವಿ ರೀ, ಈ ಒಡ್ಗಳ ನಿರ್ಮಾಣ ಮಾಡಿದ್ರಲ್ಲ ಅಟಾಟ ನಾವು ಮಾಡಿದ್ದೀವಿ ರೀ, ಅವು ಹಳ್ಳ ದಂಡೆ ಒಂದು ನಡು ಒಂದು ಇದ್ರದ್ದೊಂದು ಮಾಡೋದ್ರಿಂದ ನಾವು ನೀರು ನಿತ್ತ ಒಂದು ಸ್ವಲ್ಪ ಹೆಚ್ಚಿಗೆ ಒಂದು ಸ್ವಲ್ಪ ಆಗಿರ್ತೈತ್ರಿ ಸರ್. ಹಂಗೆಲ್ಲ ಮಾಡಿದ್ರಿ ಸ್ವಲ್ಪ ವಿವರವಾಗಿ ಹೇಳ್ತೀರಿ, ಎಷ್ಟು ಒಡ್ಗಳನ್ನು ಮಾಡಿರಿ, ಹೆಂಗ್ ಮಾಡಿರಿ, ಯಾರು ನಿಮಗೆ ಮಾರ್ಗದರ್ಶನ ಮಾಡಿದ್ರು ಅಂತೇಳಿ? ಅವು ಏನಿಲ್ಲ, ನಮ್ಮ ಕೃಷಿ ಇಲಾಖೆ ಅವ್ರೇನ ಬಂದಿದ್ರಲ್ಲ ಸರ, ಅವ್ರ ಒಡ್ ನಿರ್ಮಾಣ ಅವರ ಮಾಡಿದಾರೆ ಸರ್, ನಾವೇನು ಮಾಡಿಲ್ಲ, ಅವ್ರು ಮಾಡಿದ್ದು ರೀ ಅವೆಲ್ಲ. ಎಷ್ಟು ಅವು? 5 ಸರ್. ಅದೇನು ಮಾಡ್ತೀವಿ, ಹರಿ ಹೋಗಲ್ಲೇ ಸಾಣ್ ಕಟ್ಟಿದ್ವಿ, ನಾವು ಎತ್ತರ ಮಾಡಿದ್ದೀವಿ ರೀ, ನೀರು ನಿಂದಿರುವಂಥ ಕೆಪಾಸಿಟಿ ನಾವು ಮಾಡಿದ್ದೀವಿ ರೀ ಅದನ್ನು. ಆ ನೀರು ಹೊರಗೆ ಸಸ ಬಿಡೋದಿಲ್ಲ ರೀ, ಭಾಳ ಮಳೆ ಇದನ್ನ ಆತಂದ್ರೆ ಸಾಣ್ಲೆ ಹರಿದು ಹೋಗುವಂಥದ್ದು ಒಂದು ವ್ಯವಸ್ಥೆನೂ ಇಟ್ಟಿದ್ದೀವಿ ರೀ ಅದನ್ನು. ಅಂದ್ರೆ ಈ ಒಡ್ಡುಗಳಿಂದ ನೀರು ನಿಲ್ಲುವಂಥದ್ದು, ಹೆಚ್ಚಿನ ನೀರು ನಿಮ್ಮಲ್ಲಿ ಬಂದು ನಿಂದಿರ್ತದೆ, ಸಂಗ್ರಹನೂ ಆಗ್ತದೆ, ಭಾಳಷ್ಟು ಅನುಕೂಲನೂ ಆಗ್ತದೆ ನಿಮಗೆ? ಇಲ್ಲ, ಅನುಕೂಲ ಆಗ್ತದೆ ಸರ್. ಮಳೆ ಇದನ್ನು ಮಾಡ ನಾವೇನು ಮಾಡ್ತೀವಿ, ಹೆಚ್ಚುವರಿ ನೀರು ನಾವು ಭಾಳ ಬಿಡುವುದಿಲ್ಲರಿ, ಎಲ್ಲ ಹಿಂಗು ಕಾರ್ಯಕ್ರಮ ಹಿಂಗೂದು ಒಂದು ಸ್ವಲ್ಪ ಹೆಚ್ಚ ಇಟ್ಟಿರ್ತೀವಿ ರೀ. ಹೆಚ್ಚು ಇದು ಮಳೆ ಆತಂದ್ರೆ ತಾನು ಆಟೋಮೆಟಿಕ್ ಅದು ಹಾರೆ ನೀರು ಹೋಗ್ತಾವ್ರಿ, ಅದೇನಿದಿಲ್ಲ. ಒಡವಾರಿ ಹರಿವಂಗೆ ಏನು ಮಾಡಿಲ್ಲ, ಸಾಣ್ ಬಿಟ್ಟಿದ್ದೀವಿ ರೀ, ಸಾಣ್ಲೆ ನೀರು ಹರಿದು ಹಳಕ ಕೂಡ್ತೈತ್ರಿ, ನಾವು ಹಳದ ಅಂಡಿಗೆ ತೋಟದ್ರೆ ಹಳದಾಗ ಸೇರಿಬಿಡ್ತೈತೆ ನೀರು. ಮತ್ತು ನಮ್ಮ ಜಮೀನೆಲ್ಲ ಹಿಂಗು ಅಂತವೂ ಅದಾವ ರೀ, ಯಾಕಂದ್ರೆ ಹಳ್ಳ ಇರೋದ್ರಿಂದ ಏನಾದ ಸರ, ನೀರು ಏನು ಬೇಕಾದಾದರೂ ಜೋಳ ಆಗೋದಿಲ್ಲ. ಯಾಕೆ ಜೋಳ ಆಗೋದಿಲ್ಲ ಅಂದರೆ ಬಾಜುಕ್ ಹಳ್ಳ ಐತ್ರಿ ಸರ, ಆ ಜೋಳ ನೀರೆಲ್ಲ ಹಳದಾಗ ಪಾಸ್ ಆಗಿ ಹೋಗಿಬಿಡ್ತದ. ಅದರ ಈಗ ಮತ್ತೆ ನೀವು ನೀರಾವರಿ ವ್ಯವಸ್ಥೆ ಯಾಕೆ ಮಾಡ್ಕೊಂಡಿಲ್ಲ, ನಿಮ್ಮ ಹಳ್ಳದಿಂದ ನೀರು ತಗೋಬೋದಲ್ಲ ನೀವು? ಅದು ಹಳ್ಳದಿಂದ ನೀರು ಸರ ಹರಿದಿಲ್ಲ ಭಾಳ, ಈಗೇನು ಕಿನಾಲ್ ಏನು ಬಂದಿದ್ರಿ ಸರ, ಈಗ ತೊಂದರೆ ಆಗ್ತತ್ರಿ, ತುಂಗಳಕ್ಕೆ ನೀರು ಈಗ ಇದ್ರೂ ಸತ್ಯ ಸಾವಳಿಗೆ ಅವ್ರು ಬಿಡುವುದಿಲ್ಲ ರೀ. ಈಗ ನಮಗೆ ಅವ್ರಿಗೆ ಒಂದು 15 ನಮಗೆ ಒಂದು 15 ಕನ್ನಡಿಗೆ ಒಂದು 15 ಗದ್ದಾಳಕ್ಕೆ ಒಂದು 15 ಎಲ್ಲ ಹೆಸರಿಗೆ ಮಾತ್ರ ಇದನ್ನದವ್ರೆ, ಸರಿಯಾಗಿ ಬರುವುದಿಲ್ಲರಿ. ಯಾಕೆ ಸರಿಯಾಗಿ ಬರುವುದಿಲ್ಲ ಅಂದ್ರೆ ಮತ್ತೆ ಸರಿಯಾಗಿ ಬಗಲುಗಳಿಗೆ ಯಾವೂ ಆಗಿಲ್ಲ, ಹಳದ ನೀರು ಬಂದರೂ ಸತ್ಯವಾಗಿ ನಾವು ಈಗ ಈಗ ನಮ್ಮ ಹಳಕ ಕರೆಂಟದ್ದು ಒಂದು ಇದನ್ನು ಇರುವುದಿಲ್ಲ ಇಲ್ಲರಿ, ಸ್ಯಾಂಕ್ಷನ್ ತೊಗೋಬೇಕಾದ್ರೆ ಪ್ರಾಬ್ಲಮ್ ರೀ. ಮತ್ತು ನಾವು ಅಲ್ಲೇ ಕೃಷಿ ಹೊಂಡಾಟ ಮಾಡಿದ್ವಿ, ನೀರು ಆಟ ತುಂಬ್ಕೋತೀವಿ ರೀ, ಹಳದ ನೀರು ಹಾಳು ಹರಿದ್ರೆ ನಮ್ಮ ಬಾಯಿಗಾಟ ನೀರು ಹೆಚ್ಚಾಗ್ತಾವ್ರಿ, ನೀರು ಹೆಚ್ಚಾಗೋದ್ರಿಂದ ನಾವು ಅಲ್ಲೇ ಬಾಯಿ ನೀರು ಸ್ವಲ್ಪ ಹಳದ ನೀರು ತೊಗೊಳ್ಳೋವಂಥ ಅವಶ್ಯಕತೆ ಬಿದ್ದಿಲ್ಲ ರೀ, ಯಾವಾಗಲೂ ಒಮ್ಮೆ ಕೊಳೆ ಮಾತ್ರ ತೊಗೊಂಡಿರ್ತೀವಿ ರೀ. ಅಂದ್ರೆ ನೀರು ನೀವು ಬೇಕಾಯ್ತು ಅಂತಂದ್ರೆ ಯಾವಾಗ ನಿಮಗೆ ಕೊಳಮಾಗ್ತಾವೋ ಅವಾಗ ತಗೋತೀರಿ, ಆಮೇಲೆ ನಿಮ್ಮ ಅಣ್ಣ ತಮ್ಮಂದ್ರಿಂದ ನೀವು ನೀರು ತಗೋಬೇಕು. ನಾವು ಯಾವಾಗ ರೀ ಕೊಳೆ ಬಿದ್ದಾಗ ಅಷ್ಟೇ ಮಾತ್ರ ನಾವು ಹಳದಿಂದ ತಗೋತೀವಿ ರೀ. ಮತ್ತು ಒಂದನ್ನ ಎರಡ ನೀರು ಬೇಕಾಗಿತ್ತು ಅಂದ್ರೆ ನಮ್ಮ ಅಂತಮ್ರೊಳಗೆ ಏನು ಸಾಮೂಹಿಕವನ್ನು ಬಾಯಿಗಳದಾವಲ್ಲ, ಬಾಯಿನಿಂದ ತಗೋತೀವಿ ರೀ. ನಿಮ್ಮದೇ ಆದಂಥ ವ್ಯವಸ್ಥೆ ನೀವು ಇನ್ನೂ ಮಾಡ್ಕೊಂಡಿಲ್ಲ? ಮಾಡ್ಕೊಂಡಿಲ್ಲ ಸರ್. ನಾವು ಈಗೇನತ್ತಿಲ್ಲ, ಬೇರೆ ಅದೊಂದು 3-4 ವರ್ಷ ಆತು ರೀ, ನಾವು ಹಂಗೆ ನಾ ಈಗೇನು ಚಾಲು ಆಗೈತೆ ರೀ, ಈಗ ಮಾಡ್ಕೊಳತ್ ಹೊಂಟಿದ್ದೀವಿ ರೀ. ಈಗ ಕೃಷಿ ಹೊಂಡ ಕೊಡ್ತಾರ ಕೃಷಿ ಇಲಾಖೆಯವರು, ಅದನ್ನು ನೀವು ಅರ್ಜಿ ಹಾಕಿಲ್ಲ ನೀವು ಅದಕ್ಕೆ? ಇನ್ನ ಇಲ್ರಿ ಸರ್, ಮಾಡ್ತೀವಿ ರೀ. ನಮ್ದು ಏನಾಗಿದೆ ಸರ, ಇನ್ನೊಂದು ಸ್ವಲ್ಪ ಹಳದ ಕಡೆ ಒಂದು ಸ್ವಲ್ಪ ಗಿಡಗಳದಾವೆ ಎಲ್ಲ ಕೆತ್ತು ಹೋಗೋದು, ಅದನ್ನು ಸ್ವಲ್ಪ ಒಡ್ಡ ಒತ್ತಿಸಿ ಆಗ ಒಂದು ಕೃಷಿ ಹೊಂಡ ಮಾಡ್ಬೇಕಂತ ಮಾಡಿದ್ವಿ ರೀ. ನಾ ಮುಂದಿನ ಸಲ ನಾವು ದ್ರಾಕ್ಷಿ ಹೆಚ್ಚು ಒಂದು ಕೃಷಿ ಹೊಂಡ ಮಾಡಬೇಕು. ಈಗ ಸುಮ್ಮನೆ ವೇಸ್ಟ್ ಮಾಡಿ ಏನು ಮಾಡೋದು ಅಂತ ಹೇಳಿ, ದೊಡ್ಡ ಬೆಳೆ ಯಾವೂ ಇಲ್ಲ, ನಮ್ಮ ಬರೀ ಮಳೆ ಆಶ್ರಯ ಇರ್ತದೆ ನಮ್ಮ ಬೆಳೆ ರೀ. ಮತ್ತು ನೀರಾವರಿನ ಮಾಡಿದ್ರೆ ಮಾತ್ರ ಸಾಧ್ಯ, ದ್ರಾಕ್ಷಿ ಆಗಲಿ ಇವು ಆಗಲಿ ಮಾಡಿದ್ರೇ ಆ ನೀರು ಸತತತ್ರೆ. ಈಗ ನಾವೇನು ಮಾಡ್ತೀವಿ ರೀ, ಗೊಂಜಾಳ ಆದ್ರೂ ಜೂನ್ ಜುಲೈದಾಗ ಹಾಕಿರ್ತೀವಿ ನಾವು, ಅವೆಲ್ಲ ಮಳೆಗಾಲ ಒಂದು 2-3 ಮಳೆ ಆಗೋದಕ್ಕೆ ಲಾಸ್ಟ್ ಒಂದು ಟೈಮ್ ನೀರು ಹಾಕಕ್ಕೆ ಗೊಂಜಾಳ ಕಡೆಗೆ ಹಾಕಿಬಿಡ್ತಾವೆ, ಒಮ್ಮೆ ಮಳೆಗಾಲದಾಗೆ ಕಡೆಗೆ ಹಾಕಿಬಿಡ್ತಾವ್ರೆ. ಒಮ್ಮೆ ಏನಾಗ್ತಾರೆ, ಎಲ್ಲಿ ದಾಂಡಿಗೆ ಬಂದ ನೀರು ಆಗಲಿಲ್ಲ ಅಂದ್ರೆ ದಾಂಡಿಗೆ ಬಂದಾಗ ಮಾಡಲಾಯ್ತು ಅಂದ್ರೆ ಒಂದು ನೀರು ಬಾಯಿನಿಂದ ತೋಲಕ್ಕೆ ಸಾಧ್ಯತೆ. ಮತ್ತು ಕೃಷಿ ಹೊಂಡ ಮಾಡಿದ ಮೇಲೆ ಸುಮ್ಮನೆ ಈಗ ಏನು ನಾವು ಮಾಡಿಲ್ಲ, ದ್ರಾಕ್ಷಿ ಹೆಚ್ಚಿದ ಮೇಲೆ ನಾವು ಕೃಷಿ ಹೊಂಡ ಮಾಡ್ತೀವಿ ರೀ. ನಾ ಏನು ಅರ್ಜಿ ಹಾಕಿಲ್ಲ ರೀ, ಹಾಕೋದೈತೆ ರೀ. ಮಾದೇವರ, ಇಷ್ಟೆಲ್ಲ ಸವಾಲುಗಳ ನಡುವ 3 ಜಮೀನಿನೊಳಗೆ ಒಂದು ಸರಾಸರಿ ಇಳುವರಿ ಆದಾಯ ಎಷ್ಟು ಬರ್ತದೆ ನಿಮಗೆ? ನಾ 2 ತೊಗರಿ ಹಾಕಿದಾಗ ರೀ ಸರ, ನಮ್ಮದು 40,000 ಆಗೇದ್ರಿ ಸರ. ದಾರಿನಿ ಹೆಚ್ಚು ತೊಗರಿ ಇದ್ರಿ, ದಾರಿನಿ ಹೋದ ಹಚ್ಚಿ ಮೊದಲೇ ಸಲ ಹಾಕಿದಾಗ ಸೊಸೈಟಿ ಅವ್ರು 600-100 ಹಂಗೆ ತುಂಬಿರ್ರಿ. ನಮ್ಮ ಎಟ್ಲೀಸ್ಟ್ ಅನ್ಕತ್ತ 3.5 ಅನ್ಕತ್ತ ನೀವುಳು ಕೂತ ಐತ್ರಿ, 3 ಕೂತ ಐತ್ರಿ. ನಾವು 2 ಜೋಳ ಒಂದು ಸ್ವಲ್ಪ ಹಾಕಿರ್ತೀವಿ, ಗೋಧಿ ಹಾಕಿರ್ತೀವಿ, ಮನೆಗೆ ಆಗಿಬಿಡ್ತಾವ್ರಿ. ವರ್ಸ್ತಕ ಜೋಳ ಗೋಧಿ ನಾವೇನು ಹೊರಕೊಂಡು ತೊಗೊಳೋದಾಗೋದಿಲ್ಲ, ತೊಗರಿ ತೆಗೆದು ನಾವೇನು ರೊಕ್ಕ ಬಂದಿರ್ತಾವಲ್ಲ, ಇವು ಮನೆ ಖರ್ಚಿಗೆ ನಾವು ಇಟ್ಟಿರ್ತೀವಿ ರೀ. ವಾರ ವಾರ ಜೋಳ ಗೋಧಿ ಅನ್ಕೊಂಡು ಕೊಂಡು ತೊಗೊಳೋದಲ್ರೆ, ಕಡ್ಲಿನೂ ಕೊಂಡು ತೊಗೊಳೋದಲ್ರೆ, ಏನು ತೊಗೊಳೋದಂದ್ರೆ ಎಣ್ಣೆ ಕಿರಾಣಿ ಇದು ಏನು ಇರ್ತೈತಾರ ಅದು ಮಾಡ್ಕೊತ ಹೋಗಿಬಿಡ್ತಾರೆ. ಈ ತೊಗರಿ ತೆಗೆಯನ್ನು ಮಾತಾಡಿ ಗೊಂಜಾಳ ಹಾಕಿರ್ತೀವಿ ರೀ. ಮತ್ತು ತೊಗರಿ ಮಿಸ್ ಬೆಳೆದಾಗ ನಾವು ಮನಸ್ಸಲ್ಲಿ ಸೋಯಾಬೀನ್ ಹಾಕಿದ್ದೀವಿ ರೀ, ಮಿಸ್ರು ಬೆಳೆ ಸೋಯಾಬೀನ್ ಹಾಕಿದ್ದೀವಿ ರೀ, ಅರ್ಧ ಹೆಸರು ಹಾಕಿದ್ದೀವಿ ರೀ. ಹೆಸರಕ್ಕೆ ಅದು ನಮಗೆ ಅದು ಇಳುವರಿ, ಸೋಯಾಬೀನ್ದು ಇಳುವರಿ ಬಂತು, ಅದು ಒಂದು 10-12 ಸಾವಿರ ರೂಪಾಯಿ ಬಂದಿತ್ತು ರೀ. ಇದೊಂದು 40 ಅದೊಂದು 50 ಆತು ರೀ. ಹೆಸರು ಅನ್ಕತ್ತಕ ನಾವೇನು ಕೊಟ್ಟೇ ಇಲ್ಲ ಮನೆಯಾಗ ಹಂಗೆ ಅದಾವ ರೀ. ಮತ್ತು ಸಸರ ನಾವು ಒಂದಿಟ್ಟ 3 ಎಕರೆದಾಗ ನಾವು ಸಣ್ಣ ಬಡ ಕುಟುಂಬ ತರಲ್ಲ ಆರಲ್ಲಿ ಹಾಕದಾಗ ಐತೆ ರೀ. ಅಂದ್ರೆ ಒಂದು ಇಷ್ಟೇ ಜಮೀನು ಇದ್ರೂ ಸಹಿತ ಸಂತೃಪ್ತವಾದ ಒಂದು ಜೀವನವನ್ನು ನಡೆಸಬಹುದು ಅಂತ ನಿಮಗೆ ಅನಿಸ್ತದ? ನಡೆಸಬಹುದು, ಏನು ಇದನ್ನಿಲ್ಲ ಸರ್, ನಡೀತೈತೆ ರೀ, ಆರಾಮ್ಸೆ ನಡೀತೈತೆ. ನಾವು ಇಬ್ಬರೇ ಮಾಡ್ತೀವಿ ಸರ್, ನಮ್ಮ ಗಂಡ ಹೆಂಡತಿ ಕೊಡಿಸಿ ಒಕ್ಕಲ್ತನ ಕಸ 3 ಎಕರೆ ನಾವು ಇಬ್ಬರೇ ತೆಗೆದಿದ್ದೀವಿ ರೀ. ಆ ಸತ್ಯ ಒಳಗೆ ಮೆಚ್ಚಿಲ್ಲ, ಗೋಧಿ ಅದಾದ್ರೆ ಗೋಧಿ ಹಾಕಿರೋ ಸತ್ಯ ನಾವು ಇಬ್ಬರೇ ತೆಗೆದು ಬಿಟ್ಟಿದ್ದೀವಿ ರೀ. ನಾವು ಒಕ್ಕಲ್ತನದ ಒಂದು ನೀವು ಸೈಕಲ್ದು ಒಂದು ಇದನ್ನ ಇರ್ತತ್ತಲ್ಲ, ಅದನ್ನು ಜಗ್ಗಿ ಇದನ್ನು ಮಾಡಿ ನಡು ನಡು ಇದ್ದಿದ್ದು ಕಸ ಎಲ್ಲ ತೆಗೆದು ಹೋಗಿದ್ ಬಿಟ್ಟಿದ್ದೀವಿ ರೀ. ಹಾಂ, ಅದನ್ನು ಮಾಡಿದ್ದೀವಿ ರೀ. ಹೆಚ್ಚು ಕೃಷಿ ಇದರಿಂದ ಅವತ್ತೂರು ನಾವು ಸ್ವಲ್ಪ ತೊಗೊಂಡಿದ್ರು ಉಪಯೋಗ. ಅಂದ್ರೆ ಶ್ರಮ ನಿಮ್ಮದೇ, ಕೆಲಸ ನಿಮ್ಮದೇ, ಎಷ್ಟು ಸಾಧ್ಯ ಅಷ್ಟು ಖರ್ಚು ಕಡಿಮೆ ಮಾಡ್ತಾ ಇದ್ರಿ. ಎಷ್ಟು ನೀವು ಖರ್ಚು ಮಾಡ್ತೀರಿ 3 ಎಕರೆ ಜಮೀನ್ದೊಳಗೆ ಖರ್ಚು ಎಷ್ಟಾಗ್ತದೆ ನಿಮ್ದು? ನಮ್ದೇನು ಬೀಜ ಗೊಬ್ಬರ ಅದು ಇಷ್ಟು ಖರ್ಚು ಉಳಿದೇನು ಇಲ್ರಿ. ಅಂದಾಜು ಒಂದು 5-6 ಸಾವಿರ ರೂಪಾಯಿ ಒಂದು ಇಟ್ಟರಿ. ಒಂದು ಏನು ಮಾಡ್ತೀವಿ ಸರ, ಈ ಸಾರ್ವಜನಿಕ ಮಟ್ಟಕ್ಕೆ ಮಾಡಿರ್ತೀವ್ರಲ್ಲ ಪೊಟ್ಯಾಸಿಯಂ ಗೊಬ್ಬರ, ಅದೊಂದು 26 ಕಿಲೋ ಅದೊಂದು 26 ಕಿಲೋ ಅಂದರೆ ಟೋಟಲ್ 1 ಕ್ವಿಂಟಲ್ ತೊಗೊಂಡಿರ್ತೀವಿ ರೀ. ಅದನ್ನು ಕ್ವಿಂಟಲ್ಗೆ ಒಂದು 1300-1400 ರೂಪಾಯಿ ಹೋಗ್ತತ್ರೆ. ಗೊಬ್ಬರ ಒಂದು ಚೀಲ ತೊಗೊಂಡಿರ್ಸತ್ತೆ ಒಮ್ಮೆ ಹಾಕೋದಿಲ್ರಿ. ಅದನ್ನು ಎಣ್ಣೆ ಇದಕ್ಕೆ ಒಂದು ಸ್ವಲ್ಪ ಇದು ಮಾಡಿಸಲಾಗಿ ಇಟ್ಟಿರ್ತೀವಿ ರೀ. ಇಷ್ಟೇ ಏನು ಮಾಡಿರೋ ಸತ್ವಾಗಿ ನಾವು ಭಾಳ ಒಂದು ಮಿನಿಮಮ್ ಇದ್ರಾಗಿ ಹೊಂಟಿರ್ತೀವಿ. ನಾವೇನು ಭಾಳ ಖರ್ಚು ಮಾಡಿದ್ರಿ ಸರ್, ಅದು ಯಾಕೆ ಖರ್ಚು ಕಡಿಮೆ ಅದರ ರೀ? ನಾವು ಬೀಜ ಬಿತ್ತಕ್ಕಿಂತ ಮೊದಲು ನಾವು ಏನು ಮಾಡಿರ್ತೀವಿ ಸರ, ಕಟ್ಟಿಗೆ ಗೊಬ್ಬರ ಏನು ನಾವು ಏನು ಮಾಡಿರ್ತೀವ್ರಿ, ನಮ್ಮ ಸ್ವಂತ ಗೊಬ್ಬರ ಅದನ್ನು ಒಂದು ನಾವು ಮಾಡಿರ್ತೀವಿ ರೀ. ಸ್ಪ್ರೇ ಒಂದು ಎಲ್ಲ ಮಾಡಿ ರೂಟರ್ ಒಳದೆಲ್ಲ ಇದು ಮಾಡಿರ್ತೀವಿ ರೀ, ಅದು ನಮ್ಗೆ ಅನುಕೂಲ ಆಗಿಬಿಡ್ತೈತೆ ರೀ. ಅದೇನು ಹೇಳ್ರಿ ಒಂದು ಸ್ವಲ್ಪ? ನಾವು ತಿಪ್ಪಿ ಇದನ್ನು ಮಾಡಿರ್ತೀವಿ ಸರ್, ಗೊಂಜಾಳದ ಕಡದ ತೆಗ್ನಾಗ ಹೋಗದ, ಎರಡು ಗಾಡಿ ಹಾಳು ಮಣ್ಣು ಹೋಗದ, ಸಿಗಲಿಲ್ಲ ಅಂದ್ರೆ ಕಡಿಕ್ ಒಂದು ಸೂಪರ್ ಫಾಸ್ಫೇಟ್ ಅದನ್ನು ಪುಡಿ ಒಗದ ನೀರು ಬಿಡ್ತೀವಿ ರೀ, ಅದು ಒಟ್ಟು ಗೊಬ್ಬರ ಆಗ್ತತ್ತೆ, ಮಿಕ್ಸ್ ಮಾಡಿ ಒಗದು ಬಿಡ್ತೀವಿ ನಾವು ಹೊಲ್ದಾಗ. ಮೊದಲು ನಾವು ಬೀಜ ಬಿತ್ತಕ್ಕಿಂತ 15 ದಿವಸ ಮುಂಚಿತವಾಗಿ ನಾವೆಲ್ಲ ಒಗದು ಬಿಟ್ಟಿರ್ತೀವಿ ರೀ. ಅದು ಒಗದ ಮೇಲೆ ಅದಕ್ಕೆ ಈ ನಮ್ಮ ಈ ಗೊಬ್ಬರಕ್ಕೆ ನಮ್ಮ ಬೀಜಕ್ಕೆ ಮೇಕಪ್ ಆಗುತ್ತೆ. ಮಾದೇವರ, ಈಗ ನೀವು ಹೇಳಿದ್ರಿ 3.25 ಕ್ವಿಂಟಲ್ ಅಂತೂ ಬಂದೇ ಬರ್ತದೆ ಎಕರೆಗೆ ಅಂತ ತೊಗರಿ. ಇನ್ನೂ ಹೆಚ್ಚು ಮಾಡಿ ನಿಮ್ಮ ಇಳುವರಿಯನ್ನು ಹೆಚ್ಚು ಮಾಡಿಕೊಂಡು, ಸುಧಾರಣೆ ಮಾಡಿಕೊಂಡು, ತಂತ್ರಜ್ಞಾನ ಅಳವಡಿಸಿಕೊಂಡು ನಿಮ್ಮ ಒಂದು ಲಾಭದ ಅಂಶವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ನಿಮಗೆ ಸಾಧ್ಯ ಅದ. ಇದ್ರ ಬಗ್ಗೆ ನೀವು ವಿಚಾರ ಮಾಡಿ ಮುಂದೆ ಹೌದಪ್ಪ ನಾವು ವಿಜ್ಞಾನಿಗಳನ್ನು ಭೇಟಿ ಆಗಬೇಕು, ಅವ್ರನ್ನ ಸಂಪರ್ಕದೊಳಗೆ ಇಟ್ಕೊಳ್ಬೇಕು, ಆಮೇಲೆ ನಾವು ಒಳ್ಳೆಯ ಕೃಷಿಯನ್ನು ಮಾಡಿ ಇನ್ನೂ ಹೆಚ್ಚಿನ ಆದಾಯವನ್ನು ಗಳಿಸಬೇಕು ಅನ್ನುವಂಥದ್ದು ಏನಾದರೂ ವಿಚಾರ ಮಾಡಿಕೊಂಡ್ರಿ? ಆಯ್ತು ಸರ್. ಈಗ ನಾವು ಮೊನ್ನೆ ಗಂಗಾ ಕಲ್ಯಾಣ ಯೋಜನೆ ಒಳಗೆ ಏನು ಕರೆದಿದ್ರು ರೀ, ಸ್ವಂತಕ್ಕೊಂದು ಬೋರ್ ಹಾಕ್ಬೇಕು ಅನ್ನೋದಾದ್ರೆ ಅದು ಮರಾಠ ಇದಕ್ಕೆ ಇಲ್ಲಂದ್ರಿ ಮನೆ ಸಲ, ಇನ್ನು ಮುಂದೆ ಬಂದಾಗ ಹಾಕ್ತೀವಿ ರೀ. ಹಾಕ್ಲಿಕ್ಕೆ ಸಹ ನಾವು 1 ಎಕರೆ ದ್ರಾಕ್ಷಿ ಹಸು ಮಾಡೋದು. ಇದ್ರ ಮೇಲೆ ನಮ್ದು ಉಪಜೀವನ ಅಟ್ಟಗಟ್ಟ ಹಾಕೋತೋಗೋದ್ರಿ. ನಾವು ಸ್ಟಾಕ್ ಮಾಡಿ ಇಡ್ತೀವಪ್ಪ ನಮ್ಮ ರೈತರ ಬದುಕು ನಾಳೆ ವಯಸ್ಸಾದ ಮೇಲೆ ನಮ್ದು ಇದು ಹೆಂಗೆ ಅನ್ನಂಗಿರಲಿಲ್ಲ, ಇದ್ರ ಮೇಲೆ ಏನು ದಾಳಿ ಕಾಣೋದಲ್ರಿ. ನಾವು ಯಾವ್ದಾರು ಒಂದು ದೊಡ್ಡ ಬೆಳೆ ಮಾಡ್ತೀವಿ ರೀ. ನಾವು ದ್ರಾಕ್ಷಿ ನಾನು ಒಂದು ಪೆಟ್ಟಾಗ 2 ಎಕರೆ ದ್ರಾಕ್ಷಿ ಹಚ್ಬೇಕತ್ತನ್ರಿ. ಅಟ್ಲೀಸ್ಟ್ 1 ಎಕರೆ ಹಾಕೋದು ಹಚ್ತಾನ್ರಿ, ಕೃಷಿ ಹೊಂಡ ಒಂದು ಮಾಡ್ಕೊತಾನೆ ರೀ. ಇಲ್ಲದ ಕೆಲವೊಂದು ದಿವಸದಾಗ ಹಾಳು ಇರ್ತೈತಿ ರೀ, ಒಂದು 15-20 ದಿವಸ. ಮತ್ತು ಹಳಿ ನಮ್ಮ ಮಾಯ ಒಂದು ಐತಿರಲ್ಲ ಸಾಮೂಹಿಕದಾಗ, ಅದರ ನೀರು ಒಂದು ಸ್ವಲ್ಪ ಕೃಷಿ ಹೊಂಡದಾಗ ತುಂಬಿದ್ವಿ ಗೊತ್ತಿಲ್ರಿ. ಅದು ದ್ರಾಕ್ಷಿಗೆ ಅದಕ್ಕೆ ಒಂದು ಸ್ವಲ್ಪ ಮೇಕಪ್ ಆಗ್ತೈತ್ರಿ. ಅದು ಡ್ರಿಪ್ ನಾವು ಏನು ಡ್ರಿಪ್ ಮಾಡಿದ್ವಿ ಗೊತ್ತಿಲ್ರಿ, ಡ್ರಿಪ್ಪಿನ ನೀರಿಗೆ 1 ಎಕರೆ ಕನಕತ್ತ ಆರಾಮ್ ಸೇರಿರ್ತೈತ್ರಿ. ನಾವು ಅದನ್ನು ದೊಡ್ಡ ಬೆಳೆ ಮುಂದಿನ ಮಾಡೋದು ಅದನ್ನ ಈಗಂತ ಇಟ್ಟ್ರ ಮೇಲೆ ನಾವು ನಡೆದತ್ರೆ ಸುಮ್ಮನೆ ಬೇಸಾಯ ನಾವು ಹೆಸರಿ. ಇದ್ರ ಮೇಲೆ ನಾವು ಇದನ್ನ ಆಗೋದಿಲ್ಲ ಸರ್, ಇದ್ರ ಮೇಲೆ ತೊಂದರೆ ಇರುವುದರಿ ಸರ್. ಇದು ಒಳ್ಳೇದು. ಮಹಾದೇವರ, ಯಾರಾದರೂ ನಿಮ್ಮ ಜೊತೆ ಮಾತಾಡಬೇಕು ಅಂತಂದ್ರೆ ಅವರಿಗೆ ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? 9663674648. ಆತ್ಮೀಯರೆ, ಮಹಾದೇವ್ ಚವಾಣ್ ಅವರು ತಮ್ಮ ನಂಬರನ್ನು ಹೇಳಿದ್ದಾರೆ, ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬೋದು. 9663674648 ಈ ನಂಬರ್ನ ಸಂಪರ್ಕ ಮಾಡಿ ಅವ್ರ ಜೊತೆಗೆ ಮಾತಾಡ್ಬೋದು. ಒಳ್ಳೇದು ಮಹಾದೇವ್ ಖಂಡು ಚವಾಣ್ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರ ಜೊತೆಗೆ ತಾವು ತಮ್ಮ ಕಷ್ಟ ನಷ್ಟಗಳ ಬಗ್ಗೆ ಮತ್ತು ಮುಂದಿನ ಕನಸುಗಳ ಬಗ್ಗೆ ಹೇಳಿಕೊಂಡಿದ್ದೀರಿ, ವಿಚಾರ ವಿನಿಮಯ ಮಾಡಿದ್ದೀರಿ. ಮುಂದಿನ ದಿನಗಳಲ್ಲಿ ತಮ್ಮ ಕೃಷಿ ಸುಧಾರಣೆಯಾಗಿ ಒಳ್ಳೆ ಒಂದು ಇಳುವರಿ ಆಗಲಿ ಅಥವಾ ಒಂದು ಒಳ್ಳೆ ಒಂದು ಲಾಭ ಬರುವಂತಹ ಒಂದು ವ್ಯವಸ್ಥೆ ಆಗಲಿ ಅಂಥೇಳಿ ನಾವು ಹಾರೈಸ್ತೀವಿ. ಇಲ್ಲಿ ತನಕ ತಾವು ತಮ್ಮ ಮಾತುಗಳನ್ನು ಮನವಿಚ್ಚಿ ಆಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.

ಹಂಚಿಟ್ಟ ಮ್ಯಾಳಿಗೆ ನಾಯೇರೇನೆ ಸಾಲಿ ಒದ ಬಾಳ ಬರಲಿಲ್ಲ ಜಂಬ ನೀಲಾದ ಬಳಿಯ ಮಾಸ್ತಾರ ಬೀಡಲಿಲ್ಲ ಜಂಬ ನೀಲಾದ ಬಳಿಯ ಮಾಜಿನ ಮಾಸ್ತಾರ ಬೀಡಲಿಲ್ಲ ಜಂಬ ನೀಲಾದ ಬಳಿಯ ಮಾಜಿನ ಮಾಸ್ತಾರ ಬೀಡಲಿಲ್ಲ ಜಂಬ ನೀಲಾದ ಬಳಿಯ ಆಗೋವ ಮೋಕೆಗೆ ನಾಯರ ನಾಡಲೆ ಮಲಿಯ ಕುಡಸಿದ ಕೂಡ ಸೀದೆ ಹಡದವ್ವ ನಾಡಿದರೆ ಸ್ವಾರತದ ಶಿವನಲ್ಲೇ ಜಂಬ ನೀಲಾದ ಬಳಿಯ ಸ್ವಾರತದ ಶಿವನಲ್ಲೇ ಜಂಬ ನೀಲಾದ ಬಳಿಯ ಸ್ವಾರತದ ಶಿವನಲ್ಲೇ ಜಂಬ ನೀಲಾದ ಬಳಿಯ ಶಂಭನಗರದಲ್ಲಿ ಕುಂಭ ಗಡಗಿ ಮಾಡುವುದವನ ನೇಮ ನಿತ್ಯ ನೇಮ ಗಡಗಿ ಮಾಡುವುದವನ ನೇಮ ನಿತ್ಯ ನೇಮ ಶಂಭನಗರದಲ್ಲಿ ಕುಂಬಾರ ಎಳದಾಂಡ್ರಿ ಗಡಗೆ ಮಾಡೋದವನ ನೇಮ ನಿತ್ಯ ನೇಮ ಗಡಗೆ ಮಾಡೋದವನ ನೇಮ ನಿತ್ಯ ನೇಮ ಓಂಕಾರ ಎಂಬ ಮಣ್ಣ ಹಾಕಿ ನಿರಂಕಾರ ಹಾಕಿ ಕಿಂಕಾರೆಂಬು ಸನಕಿ ಹಿಡಿದ ಮನ ತುಳಿದ ಕಿಂಕಾರೆಂಬು ಸನಕಿ ಹಿಡಿದ ಮನ ತುಳಿದ ಶಂಭನಗರದಲ್ಲಿ ಕುಂಬಾರ ಎಳದಾಂಡ್ರೆ ಗಡಗೆ ಮಾಡೋದವನ ನೇಮ ನಿತ್ಯ ನೇಮ ಗಡಗೆ ಮಾಡೋದವನ ನೇಮ ನಿತ್ಯ ನೇಮ ಸೃಷ್ಟಿಲಿಂದ ರಾಣಿ ಕಲಸಿ ದೃಷ್ಟಿಲಿಂದ ಗಡಗಿ ಮಾಡಿ ಓದ ಇಟ್ಟಾನ್ರಿ ತಿಗರಿ ಮ್ಯಾಲೆ ಮಾಡನ ಗಡಗಿಯ ಓದ ಇಟ್ಟಾನ್ರಿ ತಿಗರಿ ಮ್ಯಾಲೆ ಮಾಡನ ಗಡಗಿಯ ಶಂಭನಗರದಲ್ಲೇ ಕುಂಬಾರ ಇಳದಾಂಡ್ರೆ ಗಡಗೆ ಮಾಡೋದವನ ನೇಮ ನಿತ್ಯ ನೇಮ ಗಡಗೆ ಮಾಡೋದವನ ನೇಮ ನಿತ್ಯ ನೇಮ ಕಳ್ಳಿಯ ಚಲನೆಗೆ ಹಳ್ಳ ಹಳ್ಳ ತಿರಗ್ಯಾನ್ರಿ ಒಳ್ಳಳ್ಳಿ ಗಡಗಿ ಸುಟ್ಟಾನ್ರಿ ಆಗಿಲ ಬಾನಿಗಿ ಒಳ್ಳೊಳಸಿ ಗಡಗಿ ಸುಟ್ಟಾನ್ರಿ ಆಗಿಲ ಬಾನಿಗಿ ಶಂಭನಗರದಲ್ಲೇ ಕುಂಬಾರ ಎಳದಾಂಡ್ರೆ ಗಡಗೆ ಮಾಡೋದವನ ನೇಮ ನಿತ್ಯ ನೇಮ ಗಡಗೆ ಮಾಡೋದವನ ನೇಮ ನಿತ್ಯ ನೇಮ ಬೆಳ್ಳಡಗಿ ಹೊತ್ತಗೊಂಡು ಹಳ್ಳಿಗೋಗ್ಯಾನ್ರಿ ಹಳ್ಳಿ ಬಾಲ್ಯಾರ ಬಂದರಲ್ಲಿಗಿ ಆಗಿಲ ಬಾನಿಗಿ ಹಳ್ಳಿ ಬಾಲ್ಯಾರ ಬಂದರಲ್ಲಿಗಿ ಆಗಿಲ ಬಾನಿಗಿ ಶಂಭನಗರದಲ್ಲ ಕುಂಬಾರ ಎಳದಾಂಡ್ರೆ ಗಡಗೆ ಮಾಡೋದವನ ನೇಮ ನಿತ್ಯ ನೇಮ ಗಡಗೆ ಮಾಡೋದವನ ನೇಮ ನಿತ್ಯ ನೇಮ ಚಂದಿದ್ದರ ತೋಗರಿ ಚಂದಿಲ್ಲದ ಬೀಡರಿ ಕಿವಿ ಸಂದಿ ಹಿಡಿದ ಗಡಗಿ ಬಾರಸರಿ ಆಗಿಲ ಬಾನಿಗಿ